ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಇಂದಿನ ಗ್ರಾಮಾಂತರಂಗಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿ ಅನುಭವ ಈ ಕುರಿತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ರೈತರಾದಂಥ ಹನುಮಪ್ಪ ಅಮರಪ್ಪ ಕುದುರೆಮೂತಿ ಅವರೊಡನೆ ಸಂದರ್ಶನ, ನಂತರ ರೈತರಿಗೆ ಸಲಹೆ, ಆನಂತರ ಕೃಷಿ ಗೀತೆಗಳು. ಬನ್ನಿ ಮೊದಲಿಗೆ ಕೃಷಿ ಅನುಭವಗಳು ಈ ಕುರಿತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ರೈತರಾದಂಥ ಹನುಮಪ್ಪ ಅಮರಪ್ಪ ಕುದುರೆಮೂತಿ ಅವರೊಡನೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲ್ಕಮುಖಿ ಗ್ರಾಮದ ರೈತರು ನಮ್ಮ ಜೊತೆಗಿದ್ದಾರೆ, ಹನುಮಪ್ಪ ಅಮರಪ್ಪ ಕುದುರೆಮೂತಿ. ನಮಸ್ಕಾರ ಹನುಮಪ್ಪರೇ. ನಮಸ್ಕಾರ ಸರ್. ಹನುಮಪ್ಪರೇ, ನಿಮ್ಮ ಹೆಸರು ತುಂಬ ಉದ್ದ ಇದೆ, ಹನುಮಪ್ಪ ಅಮರಪ್ಪ ಕುದುರೆಮೂತಿ. ಅಮರಪ್ಪ ತಂದೆ ಹೆಸರು? ತಂದೆ ಹೆಸರು. ಕುದುರೆಮೂತಿ ಊರ ಹೆಸರು? ಅದು ಸರ್ನೇಮ್ ಸರ್. ಅದೇ ಊರ ಹೆಸರು ಅಂದರೆ ನಿಮ್ಮ ಊರಲ್ಲ ಅದು? ಊರಲ್ಲ. ನಿಮ್ಮ ಊರು ಚಿಲ್ಕಮುಖಿ? ಚಿಲಕಮುಖಿ. ಕುದುರೆಮೂತಿ ಸರ್ನೇಮ್? ಸರ್ನೇಮ್ ಸರ್. ಅಂದರೆ ನೀವು ಪೂರ್ವಿಕರು ಅಲ್ಲಿಯವರ? ಪೂರ್ವಿಕರು. ಅದು ಏನು ಅಲ್ಲೆಲ್ಲ ಅಲ್ಲೆಲ್ಲ ಇದ್ದು ಬಂದು ಹೆಸರ ಏನು ಸರ್? ಅದು ಭಾಳ ದಿನದಿಂದ ಅದೇ. ಇಲ್ಲಿ ಎಷ್ಟು ತಲೆಮಾರು ಕುದುರೆಮೂತಿಯಲ್ಲಿ? ಊರು ಹುಟ್ಟದಾಗನ ಇಲ್ಲೇ ಇದ್ದಾರೆ. ಇಲ್ಲೇ ಇದ್ದಾರ? ಹಳೆ ಮನೆ ಇರೋದೆ ಈ ಕೋಟೆಗೆ ಇದೆ ಸರ್. ನಿಮ್ಮೂರಲ್ಲಿ ಕೋಟೆ ಇದೆ ಅಲ್ವಾ? ಹ್ಞೂ, ಕೋಟೆ ಇದೆ ಸರ್. ಓಹ್ ಹೋ ಹೋ, ಅಂದರೆ ತುಂಬಾ ಐತಿಹಾಸಿಕವಾಗಿ ತುಂಬ ಹಳೆಯದು ಚಿಲ್ಕಮುಖಿ? ಹಳೆ ಸರ್. ಅದೇನು ಹಿಂಗ ದುಂಡಿಗೆ ಒಂದೇನು ಕಾಣ್ತದಲ್ಲ? ಅದೇ ಸರ್, ಅದು ಬ್ರಿಟಿಷರ ಆಳ್ವಿಕೆ ಒಳಗೆ ಕೋಟೆ ಕಟ್ಕೊಂಡ ಮನೆ ಸರ್. ಹೌದಾ ಸರ್. ನೀವೇನು ಮಾಡ್ತೀರಿ ಹನುಮಪ್ಪರೇ? ನಾವು ವ್ಯವಸಾಯ ಮಾಡ್ತೀವಿ ಸರ್. ವ್ಯವಸಾಯ ಮಾಡ್ತೀರಿ? ಇವೇನು ಬಟ್ಟೆ ಎಲ್ಲ ಕಟ್ ಮಾಡಿದ್ವಲ್ಲ, ಇದಾವಲ್ಲ ಇವು? ನಾವು ಟೈಲರಿಂಗ್ ಮಾಡ್ತೀವಿ ಸರ್, ಸೈಡ್ ಕೆಲಸ ಸರ್. ಓ, ಇವೆಲ್ಲ ಕಟ್ ಮಾಡಿ ಇಟ್ಟಿದ್ದೀರಿ? ಬಟ್ಟೆಗಳನ್ನು ಹೊಲಿತೀರಿ? ಹೊಲಿತೀವಿ ಸರ್. ನೀವು ಹೊಲಿತೀರಿ, ಬಟ್ಟೆ ಹೊಲಿಯೋದ್ರ ಜೊತೆಗೆ ಕೃಷಿನೂ ಮಾಡ್ತಾ ಇದ್ದೀರಿ? ಸರಿ, ಕೃಷಿ ಅಂದರೆ ಏನನ್ನು ಬೆಳಿತಿದ್ರಿ? ನಾವು ಇಲ್ಲಿ ಮುಂಚೆ ಸೀಡ್ಸ್ ಎಲ್ಲ ಮಾಡ್ತಿದ್ವಿ ಸರ್. ಈಗ ಕಲ್ಲಂಗಡಿ, ಸ್ಪಂಜ್ಗಾಡು, ರಿಜ್ಗಾಡು. ಅಂದರೆ ನಿಮ್ಮ ಈ ಸಾಲೆಲ್ಲ ಸೀಡ್ಸ್ ಮಾಡೋದ್ರಲ್ಲಿ ತುಂಬ ಫೇಮಸ್? ಈ ನಮ್ಮ ಇರಕಲ್ಗಡ ಹೋಬಳಿಯಲ್ಲಿ ಹೆಚ್ಚಾಗಿ ಸೀಡ್ಸೇ ಮಾಡೋದು. ಕುಕ್ನೂರು, ಇರಕಲ್ಗಡ. ಮೊದಲು ಬಂದಿದ್ದೇ ನಮ್ಮ ಇರಕಲ್ಗಡ ಹೋಬಳಿ ರೀ, ಕೊಪ್ಪಳ ತಾಲೂಕಲ್ಲಿ ಇರಕಲ್ಗಡ ಹೋಬಳಿನೇ ಸೀಡ್ಸ್ ಮಾಡೋದು ಶುರು ಮಾಡಿದ್ದು. ಶುರು ಮಾಡಿದ್ರಿ. ಯಾವ ವರ್ಷದ ಕತೆ ಹೇಳ್ತೀರಿ ನೀವು? ಅದು ಕನಿಷ್ಠ ಅಂದ್ರೆ ಈಗ 96-98 ಸ್ಟಾರ್ಟ್. ಅವಾಗಿಂದ ಶುರುವಾಗಿದ್ದ? ಅದಕ್ಕಿಂತ ಮುಂಚೆ ಇರಲಿಲ್ಲ? ಅದಕ್ಕಿಂತ ಮುಂಚೆ ಕಾಟನ್ ಮಾಡ್ತಿದ್ರು ಕೆಲವೊಬ್ರು. ಕಡಿಮೆ ಹತ್ತಿ ಬೆಳಿತಿದ್ರ? ಅದು ಸೀಡ್ಸ್ ಕಂಪನಿ ಇದ್ರು. ಕಾಟನ್ ಮಾಡ್ತಿದ್ರು, ಹತ್ತಿ ಬೀಜ ಉತ್ಪಾದನೆ ಮಾಡ್ತಿದ್ರು. ಅದಕ್ಕೆ ಬಿಟ್ಬಿಟ್ರು? ಅದು ಬಿಟ್ಟು ನಂತರ ಇವು ತರಕಾರಿ ಸೀಡ್ಸ್ ನಡ್ಕೊಂಡ್ರು. ಅದನ್ನ ಯಾಕೆ ಬಿಟ್ರು? ಆ ಕಂಪ್ನಿಯವರು ಅದು ಬೇಡಿಕೆ ಕಡಿಮೆ ರೀ, ಕೆಲವು ಬೇರೆ ಬೇರೆ ಕಂಪ್ನಿಗಳು ಬಂದವ್ರಿ, ಕಲ್ಲಂಗಡಿ, ಸೌತೆ, ರಿಜ್ಗಾಡು, ಸ್ಪಂಜ್ಗಾಡು, ಕುಂಬಳ ಅಂತೇಳಿ ಬೇರೆ ಬೇರೆ ಕಂಪ್ನಿಗಳು ಭಾಳ ಸಾಕಷ್ಟು ಬಂದವು. ಆಮ್ಯಾಗ ಅದು ಹತ್ತಿ ಕಾಟನ್ ಬಿಟ್ಟರು ರೈತರೆಲ್ಲ. ಇವು ಒಳ್ಳೆ ಬೆಳೆಗಳು ಬಂದವಲ್ರಿ, ಇವಕ್ಕೆ ಅವಲಂಬನೆ ಇಟ್ಕೊಂಡ್ರು ಜನ ರೈತರು. ಇವೆಲ್ಲ ಒಳ್ಳೆ ಬೆಳೆ. ಕಾಟನ್ನು? ಕಾಟನ್ ಸ್ವಲ್ಪ ಕೆಲಸ ದಾವತಿ ಸರ್, ಅದು ಲಾಂಗ್ ಬೆಳೆ ಅದು. ಅದು ದೀರ್ಘಕಾಲ, ಕೆಲಸ ಜಾಸ್ತಿ, ಹಾಗಾಗಿ ಬಿಟ್ರು. ಇದು ಒಳ್ಳೆ ರೇಟ್ ರೀ ಇವು ಕಲ್ಲಂಗಡಿ. ಅದರಲ್ಲಿ ಲಾಭನೂ ಕಡಿಮೆ. ಇವತ್ತಿಗೆ ಕೂಡ 40-44 ಸಾವಿರ ಇದು ಒಂದು ಕ್ವಿಂಟಲ್ ಬೀಜಕ್ಕೆ. ಕಾಟನ್? ಕಾಟನ್ ರೀ. 44 ಸಾವಿರ ಒಂದು ಕ್ವಿಂಟಲ್ಗೆ. ಇವೆಲ್ಲ? ಇವು ಬೇರೆ ಎಲ್ಲ 2,000-3,000 ಅದ ಒಂದು ಕೆಜಿ ಕಲ್ಲಂಗಡಿ ಬೀಜಕ್ಕೆ ಇದೆ ಸರ್. ಕೆಲವು ಕಂಪನಿ ಕೆಲವೊಂದು ವೆರೈಟಿ ಒಂದೊಂದು ಬೇರೆ ಬೇರೆ ರೇಟ್ ಇರುತ್ತೆ ಸರ್. ಹಾಗಾಗಿ ಇದು ಒಳ್ಳೆ. ಅಂದರೆ ಕಾಟನ್ ಹೋಲಿಸಿದ್ರೆ ಇದು ಬೆಲೆ ಕಡಿಮೆ ಅಲ್ವಾ? ಕಡಿಮೆ ರೀ. ಅಂದ್ರೆ ಇಳುವರಿ ಜಾಸ್ತಿ ಇರ್ತದೆ. ಇಳುವರಿ ಜಾಸ್ತಿ ಬರ್ತದೆ. ಅವಧಿ ಕಡಿಮೆ ಅವಧಿ ಒಳಗೆ ಬಂದು ಅದು ಹಗುರು ಇರ್ತದೆ, ತೂಕ ಕಡಿಮೆ ಅದು. ಹೌದು, ಇದು ಕಡಿಮೆ ಅವಧಿ ಒಳಗೆ ಬಂದ್ಬಿಡ್ತಾರೆ ಇದು ಬೆಳೆ. ಅದು ವರ್ಷ ಪೂರ್ತಿ ಕಾಯ್ಬೇಕು? ವರ್ಷ ಪೂರ್ತಿ ಕಾಯ್ಬೇಕಾಗುತ್ತೆ. ಓಹೋ, 6-7 ತಿಂಗಳ ಬೇಕ್ರಿ. ಅದು 6-7 ತಿಂಗಳು ಆಗ್ತದೆ, ಒಂದು 6 ತಿಂಗಳ ಮೇಲೆ ಬೇಕ್ರಿ. ಹ್ಞೂ ಹ್ಞೂ ಹ್ಞೂ ಇದು ಈಗ ನಮ್ಮ 90 ದಿವಸ 85 ದಿನದೊಳಗೆ ಹಣ್ಣು ಬಂದ್ಬಿಡ್ತಾರೆ. ಓ, ಕಲ್ಲಂಗಡಿ ಎಲ್ಲ ಸವತಿ ಏನೋ ಅದಕ್ಕೂ ಜಲ್ದಿ ಬರ್ತದೆ ರೀ. ಹ್ಞೂ ಹ್ಞೂ ಹಾಗಾಗಿ ಇವನ್ನ ವೆಜಿಟೇಬಲ್ ಎಲ್ಲ ಸೀಡ್ಸ್ ಮಾಡಲಿಕ್ಕೆ ಇದು 3 ತಿಂಗಳೊಳಗೆ ಎಲ್ಲ ಬಂದ್ಬಿಡ್ತದೆ. ಸೀಡ್ಸ್ ನೀವು ಏನೇನು ಮಾಡ್ತಾಯಿದ್ರಿ? ಕಲ್ಲಂಗಡಿ ಮಾಡಿದೇವೆ ರೀ, ಹ್ಞೂ, ತುಪ್ಪರಿ, ಸ್ಪಂಜ್ ಗಾರ್ಡ್, ರಜಿ ಗಾರ್ಡ್, ಕುಂಬಳ, ಆಮೇಲೆ ತಿಂಡ ಅಂತೇಳಿ ಒಂದು ಹೊಸ್ತಾಗಿ ಬಂತು ರೀ 4 ವರ್ಷದಿಂದ. ಇದು 1,000 ರೀ. ಸಾಕಷ್ಟು ದುಡ್ಡಾಗಿರ್ಬೋದು ಹಂಗಾರೆ. ಬರ್ತಾರೆ, ಖರ್ಚು ಇರ್ತೀರಿ ಅದರಿಂದ. ಹೌದಾ? ಖರ್ಚು ಇರ್ತೀರಿ. ಅದು ಕ್ಷೇತ್ರ ಭಾಳ ಕೊಡೋದಿಲ್ಲ ರೀ, ಅವರು ಸ್ವಲ್ಪ ಸ್ವಲ್ಪ ಕೊಟ್ಟಿರ್ತಾರೆ ರೀ. ಹ್ಞೂ, ಈಗ ಒಂದೊಂದು ಪ್ಲಾಟ್ ಕಲ್ಲಂಗಡಿ ಹಿಡಿದ್ರೆ 3,000 ಬೀಜ ಕೊಡ್ತಾರೆ ರೀ. ಅದರಿಂದ ಮತ್ತೊಂದು ರಿಜ್ ಗಾರ್ಡ್ ಮಾಡಿದ್ರೆ ಒಂದು 1,100-1,200 ಬೀಜ ಒಂದು ಪ್ಲಾಟ್ ಕೊಡ್ತಾರೆ ರೀ. ಆ ಥರ ಒಂದರಿಂದ ಒಂದು ನಮ್ಗೆ ಅಂತ ಪ್ಲಾಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ಥರ ಪ್ಲಾಟ್ಗಳನ್ನ ಕೊಡ್ತಿರ್ತಾರೆ ರೀ ಕಂಪ್ನಿಯವರು. ಈಗ ನೀವು ಸೀಡ್ಸ್ ಮಾಡೋದು ಬಿಟ್ರಿ, ಕಾರಣ ಏನು? ಕಾರಣ ಲೇಬರ್ ಕೊರತೆ ಸರ್, ಒಂದು. ಆಮೇಲೆ ಇಳುವರಿ ಕಡಿಮೆ ಆಯ್ತು ಸರ್, ಎರಡು. ಹಾಗಾಗಿ ನಾವು ಬೇರೆ ಬೆಳೆ ಕಡೆ ಹೊಂಟಿವಿ. ಲೇಬರ್ ಕೊರತೆ, ಇಳುವರಿ ಕಡಿಮೆ. ಕಡಿಮೆ ಲೇಬರ್ ಕೊರತೆ ಬಹುತೇಕ ನಿಮ್ಮ ಗ್ರಾಮದಲ್ಲಿ ಅಷ್ಟಾಗಿ ಕಾಡಲಿಕ್ಕಿಲ್ಲ ಅನಿಸುತ್ತೆ, ಎಲ್ಲರಿಗೂ ಕೆಲಸ ಬೇಕು, ಬಂದೇ ಬರ್ತಾರೆ. ಇಲ್ಲರಿ, ಎಲ್ಲರೂ ಇಲ್ಲ, ಪ್ರತಿಯೊಬ್ಬರು ಸೀಡ್ಸ್ ಮಾಡ್ಬೇಕಾಯ್ತದೆ. ಓ, ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಜಿ ಆಗ್ತಾರೆ. ಈ ಸೀಡ್ ಕ್ರಾಶಿಂಗ್ ಮೂಮೆಂಟ್ನಲ್ಲಿ ಅದು ನಮ್ಗೆ ಲೇಬರ್ ಜಾಸ್ತಿ ಬೇಕಾಗುತ್ತೆ ಸರ್. ಅಂದರೆ ನೀವು ಲೇಬರ್ ಮೇಲೆ ಡಿಪೆಂಡ್ ಆಗಿದ್ರಿ? ಮನೆಯಲ್ಲಿ ಮತ್ತೆ ಒಬ್ಬರಿಬ್ಬರು ಮಾಡೋಕೆ ಆಗಲ್ಲ ರೀ, ಅದು 10 ಜನ ಬೇಕ್ರಿ ಬೆಳಗಿನ ಟೈಮ್. ಒಂದು ಕಾರಣ ಸರಿ. ಎರಡನೇದು ಇಳುವರಿ ಕಡಿಮೆ ಆಗಲಿಕ್ಕೆ ಕಾರಣ? ಕಾರಣ ಪದೇ ಪದೇ ಅದೇ ಬೆಳೆ ಮಾಡ್ಲಿಕ್ಕೆ ರೀ ನಾವು. ಹ್ಞೂ, ಈ ಬಳ್ಳಿ ಬೆಳೆಗಳನ್ನ ಮತ್ತೆ ಪದೇ ಪದೇ ಅದೇ ಹೊಲದಲ್ಲಿ ಬಳ್ಳಿ ಬೆಳೆಗಳನ್ನ. ರೈತರಿಗೆ ಒಂದು ರೀತಿಯಿಂದ ಸಮಸ್ಯೆ ಅಲ್ವಾ ಮುಂದೆ? ಸಮಸ್ಯೆ ಆಗೋದ್ರಿಂದ ಈಗ ನಾವು ಕೂಡ ಅದನ್ನ ಬಿಟ್ಟು ಬಿಟ್ಟೇವೆ ರೀ, ಈ ವರ್ಷ ಬಿಟ್ಟು ಈಗ ಅದಕ್ಕೆ ಮಾವು ಮಾಡಿದ್ವಿ ರೀ. ಈಗ 2 ಬೆಳೆ ಆತ್ರಿ ಬರೀ ಮುಖ್ಯ. ಈಗ ಪ್ರತಿ ಬಾರಿ ನೀವು ಸೀಡ್ಸ್ ಮಾಡ್ಕೊಂತಾನೆ ಇದ್ರೆ ಅಲ್ಲಿ ಅದಕ್ಕೆ ಬಳಸೋ ಔಷಧಿಗಳು, ಅದಕ್ಕೆ ಬಳಸೋ ಬೇರೆ ಬೇರೆ ಕ್ರಿಮಿನಾಶಕಗಳು ಅವೆಲ್ಲವೂ ಆ ಮಣ್ಣಿನ ಸತ್ವವನ್ನು ಕೊಂದು ಬಿಡ್ತವೆ. ಹಾಗೇ ಆಗಿದೆ ಸರ್ ನಮ್ಮ ಭಾಗದಲ್ಲಿ, ಇಳುವರಿ ಹಂಗಾಗಿನೇ ಕುಂಠಿತಾಗಿದೆ ಸರ್. ಹಾಂ, ಬೇರೆ ಬೆಳೆ ಬೆಳೆಯೋಕ್ಕಾಗಲ್ಲ? ಬೇರೆ ಬೆಳೆ ಬೆಳೀಲಿಕ್ಕೆ ಸ್ವಲ್ಪ ನೀರು ಕೊರತೆ ಇದೆ ನಮ್ಮಲ್ಲಿ. ಓಹೋ, ಈಗ ಇದು ಸೀಡ್ಸ್ ಮಾಡೋದ್ರಿಂದ ಏನಾಯ್ತು ಸರ್, ಡ್ರಿಪ್ಗೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ನೋಡಿ, ನೀರಿನ ಕೊರತೆ ಇದೆ ಅನ್ನೋ ಕಾರಣಕ್ಕೆ ನೀವು ಸೀಡ್ಸಿಗೆ ಬಂದ್ರಿ. ಈಗ ಸೀಡ್ಸಲ್ಲಿ ಅದನ್ನೇ ಮಾಡಿ ಮಾಡಿ ಮಾಡಿ ಇಳುವರಿ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಮತ್ತೆ ಲೇಬರ್ ಸಮಸ್ಯೆ ಆಗ್ತಿದೆ, ಮತ್ತೆ ಪರ್ಯಾಯವಾಗಿ ಮತ್ತೆ ಹಿಂದಕ್ಕೆ ಬರಬೇಕಾ ರೈತರೀಗ? ಮತ್ತೆ ಅದೇ ಮೊದಲಿನ ಸ್ಥಿತಿಗೆ ಹೋಗ್ಬೇಕಾಗ್ತಾರೆ ಈಗ. ಓಹೋ, ಈಗ ನೀವೇನೇನು ಬೆಳಿತಿದ್ರಿ? ಈಗ ನಾವು ಮಾವು ಹಾಕಿದ್ದೀವಿ ಸರ್, ಈಗ ಸೀಡ್ಸ್ ಮಾಡಿ ತೋಟಗಾರಿಕೆ ಬೆಳಕ್ಕೆ ಬಂದ್ಬಿಟ್ರೆ ಈಗ. ಹ್ಞೂ ಹ್ಞೂ, ಮಾವು ಎಷ್ಟೆಕರೆಯಲ್ಲಿ ಹಾಕೊಂಡಿದ್ರಿ? ಎಷ್ಟು ಗಿಡಗಳು ಕೂತಿದೆ? ಎಷ್ಟು ಗಿಡಗಳು ಕೂತಿದ್ದಾವೆ? ಈಗ 450 ಮಾವಿನ ಸಸಿ ಹಾಕಿದ್ದೀನಿ ರೀ. ಯಾವುದು? ಕೇಸರ. ಕೇಸರ್ ಮಾರ್ಕೆಟಲ್ಲಿ ಒಳ್ಳೆ ಬೇಡಿಕೆ ಇದೆ. ಬೇಡಿಕೆ ಐತೆ. ಎಷ್ಟು ದಿನ ಆಯಿತು ನೀವು ಇದನ್ನ ಹಾಕಿ? ನಾವು ಹೆಚ್ಚು 1 ವರ್ಷ 4 ತಿಂಗಳು ಆಯ್ತು. ಅದು ನಿಮಗೆ ಫಲ ಕೊಡೋದು ಯಾವಾಗ? ಫಲ ಕೊಡೋದು 4ನೇ ವರ್ಷ ಫಲ ಬರ್ತಾರೆ. 3 ವರ್ಷ ಕಳೆದ 4 ವರ್ಷದವರೆಗೂ ಸಹಿತ ನಿಮ್ಮ ಮಾವಿನ ತೋಟಲ್ಲಿ ಏನು ಬೇರೆ ಬೇರೆ ಬೆಳಿಬೋದಲ್ವಾ? ಬೇರೆ ಈಗ ನಾವು ಮೆಕ್ಕೆಜೋಳ ಹಾಕಿದ್ದೀವಿ. ಮೆಕ್ಕೆಜೋಳ ಹಾಕಿದ್ರಿ? ಹೋದ್ಸರಿ ಸ್ವಲ್ಪ ಹೂವು ಹಚ್ಚಿದ್ದೀವಿ. ಯಾವ ಹೂವು? ಅದು ಗಲಾಟೆ ಅಂತೇಳಿ ಬೆಳಿತೀವಿ ಸರ್, ಹೋದ್ಸರಿ ಒಂದು. ಅದು ಒಂದು 20 ಸಲ ಹಾಕಿದ್ದೀವಿ. ಅದು ಒಂದು 2 ತಿಂಗಳ ಬಂತು ಸರ್. ಮನೆ ಬಳಕೆ ನಿರ್ವಹಣೆ ನಡೀತಿತ್ತು ಸರ್ ಅದೆಲ್ಲ. ಮತ್ತೆ ಈ ವರ್ಷ ಮೆಕ್ಕೆಜೋಳ ಹಾಕಿದ್ದೀವಿ ರೀ. ಈಗ ಮಳೆ ಸ್ವಲ್ಪ ಕಡಿಮೆ ಆಯ್ತು, ಇನ್ನು ಈಗ ಕಟ್ಟಿದೀವಿ ರೀ ಬೆಳೆ ಸದ್ದೆ. ಮಳೆ ಆಗ್ಬೇಕ್ರಿ ಸದ್ದೆ. ಅಂದ್ರೆ ಈ ಮಾವಿನ ತೋಟದಲ್ಲಿ ಎಷ್ಟು ವರ್ಷ ನೀವು ಬೆಳೆ ತಗೋಬಹುದು ಬೇರೆ ಬೆಳೆಗಳು? ಇನ್ನೊಂದು 3 ವರ್ಷ ನಡೀತೈತ್ರಿ ನಮ್ಗೆ. ಆಮೇಲೆ ಇವು ಮರಗಳು ದೊಡ್ಡವು ಆಗ್ತವೆ. ದೊಡ್ಡವಾದ್ರೆ ಬಿಟ್ಟು ಬಿಡಾದ್ರಿ, ಬೇರೆ ಬೆಳೆ ಬೆಳಿಲಿಕ್ಕೆ ಆಗಲ್ಲ. ಆಗಲ್ಲ. ಮೆಕ್ಕೆಜೋಳ ನಿಮ್ಮಲ್ಲಿ ಹೆಚ್ಚು ಜನ ರೈತರು ಬೆಳೀತಾರೆ. ಹೌದು. ಮಾರುಕಟ್ಟೆಯಲ್ಲಿ ಏನಾದರೂ ಏರುಪೇರು ಆಗ್ತಾ ಇರ್ತದ ಬೆಲೆ? ಮಾರ್ಕೆಟ್ ಏರುಪೇರು ಐತ್ರಿ ಬೆಳೆ ರೀ. ಮತ್ತು ಕೊಪ್ಪಳ ಮಾರ್ಕೆಟ್ ರೀ ನಮ್ಮಲ್ಲಿ ಇಲ್ಲಿ. ಈಗ ಸಾಕಷ್ಟು ಜನ ಮೆಕ್ಕೆಜೋಳ ಬೆಳೀತಾ ಇದೆ ಅಂದರೆ ಯಾವ್ಯಾವ ವಿಚಾರಕ್ಕೆ ಮೆಕ್ಕೆಜೋಳದ ಬೇಡಿಕೆ ಇದೆ, ಖರೀದಿ ಎಲ್ಲೆಲ್ಲಿ ಆಗ್ತದೆ? ಈ ನಮ್ಮ ಭಾಗದಲ್ಲಿ ಕೊಪ್ಪಳ ರೀ. ಹ್ಞೂ, ಕೊಪ್ಪಳ ಬಿಟ್ಟರೆ ಇಲ್ಲಿ ಅಲ್ಲ. ಈಗ ಕೊಪ್ಪಳದಲ್ಲಿ ಮೆಕ್ಕೆಜೋಳ ಖರೀದಿ ಆಗಬೇಕು ಅನ್ನೋದಾದರೆ ಅವನ್ನು ಅವಲಂಬಿಸ್ಕೊಂಡು ಏನೇನಿದ್ದಾವೆ ಅಂತ ನಾನು ಹೇಳಿದೆ. ಉದ್ಯಮಗಳು ಏನೇನಿದೆ? ಕೋಳಿ ಉದ್ಯಮ ಇದೆಯಾ? ಕೋಳಿ ಸಾಕಾಣಿಕೆ? ಕೋಳಿ ಸಾಕಾಣಿಕೆ ಇದೆ ಅವ್ರಿಗೆ, ಇಲ್ಲೇ ಇವೆಲ್ಲ ಇದಾವ ರೀ. ಪೋಲ್ಟ್ರಿ ಫಾರ್ಮ್ಸ್ ಎಲ್ಲ ಇದಾವೆ ರೀ. ಕೆಲವೊಬ್ಬ ರೈತರು ಇಲ್ಲಿ ನಮ್ಮ ಬೂದಗುಂಪ ಅಲ್ಲಿ ಗಿಣಿಗೇರಿ ಅಲ್ಲಿ ಕೊಡ್ತಾರೆ, ಕೆಲವರು ಬಳಕೆದಾರರು ಅವ್ರವ್ರು ಅಲ್ಲಿ ಖರೀದಿ ಕೊಡ್ತಾರೆ ರೀ ಮೆಕ್ಕೆಜೋಳಗಳನ್ನ. ಅವ್ರು ಹೆಚ್ಚಿಗೆ ಖರೀದಿ ಮಾಡೋಕ್ಕಾಗೋದಲ್ಲ ಅವ್ರಿ, ನಾವು ಮಾರ್ಕೆಟ್ ಹೋಗ್ಬಿಡ್ತಾರೆ ಕೊಪ್ಪಳದಲ್ಲಿ. ಒಟ್ಟಾರೆಯಾಗಿ ಸೀಡ್ಸ್ ಮೊದಲು ಮಾಡ್ತಾ ಇದ್ರಿ, ಅದನ್ನು ಬಿಟ್ಟಿದ್ದೀರಿ, ಮಾವನ್ನು ಹಾಕ್ಕೊಳ್ಬೇಕು ಅಂತ ಶುರು ಮಾಡಿದ್ರಿ. ಈ ತೋಟಗಾರಿಕೆ ಬೆಳೆಗೆ ಬರಲಿಕ್ಕೆ ಯಾರು ಪ್ರೇರಣೆ? ಅಂದರೆ ಮಾವನ್ನು ಬೆಳಿಬೇಕಂತ ಯಾಕೆ ಆ ಇಚ್ಛೆ ಬಂತು? ಅದಕ್ಕೆ ಯಾರ ಕಾರಣ? ಅಥವಾ ನಿಮ್ಮ ಕನಸುಗಳೇನು ಮುಂದೆ ಅಂತ? ಈಗ ಲಾಂಗ್ ಕ್ರಾಪ್ಗೆ ಹೋಗ್ಬೇಕಾಯ್ತು ರೀ. ಭೂಮಿ ಇವಾಗ ಕೈ ಇಡಲಿಲ್ಲ ರೀ, ಯಾವುದೇ ಎಲ್ಲ ಯಾವ್ದು ಮಾಡಿದ್ರೆ ಕೊರತೆ ಐತ್ರಿ ಇಲ್ಲಿ. ಇದು ನಮ್ಮಲ್ಲಿ ನೀರಿನ ಕೊರತೆ ಇರೋದ್ರಿಂದ ಬೆಳೆ ಬೆಳಿಲಿಕ್ಕೆ ಆಗೋದಿಲ್ಲ ರೀ. ಈಗ ಡ್ರಿಪ್ ಮುಖಾಂತರನ ಬೆಳಿಬೇಕು, ಅದಕ್ಕೆ ಬೇರೆ ಬೆಳೆನ ಬೆಳಿಬೇಕಂತೇಳಿ ನಾವು ಹೊಸ ಬೆಳೆಗೆ ಹೋದ್ರಿ, ಲಾಂಗ್ ಕ್ರಾಪ್ ಮಾಡೋಣ ಅಂತೇಳಿ. ಅದಲ್ಲದೆ ನೀವು ತೊಗರಿ ಬೆಳಿತೀರಿ? ಮಿಶ್ರ ಬೆಳೆಯಾಗಿ ಬೆಳಿತೀವಿ ರೀ. ಯಾವುದರಲ್ಲಿ? ಜೋಳದಲ್ಲೇ ಹಾಕ್ತೀವಿ ರೀ. ಮೆಕ್ಕೆಜೋಳದಲ್ಲಿ? ಮೆಕ್ಕೆಜೋಳದಲ್ಲಿ ಹಾಕ್ತೀವಿ ರೀ. ಹೈಬ್ರಿಡ್ ಜೋಳ ಬೆಳಿತಿದ್ದು ರೀ ಮೊದಲಿಗೆ, ಅದರಲ್ಲೇ ಹಾಕ್ತಿದ್ದೀವಿ ರೀ. ಅದೇನು ನಿಮ್ಮ ಮನೆಗೆ ಸಾಕಾಗ್ತದೆ ತೊಗರಿ? ಮನೆಗೆ ಹಾಕ್ತೇವೆ ರೀ. ಮನೆಗೆ ಹಾಕ್ತದ್ರಿ. ಸ್ವಲ್ಪ ಹೆಚ್ಚು ಬೆಳೆದವ್ರು ಕೊಡ್ತೀವಿ ರೀ. ಒಂದು ಕೊಡ್ತೀವಿ, 50 kg ನಮಗೆ ಬೇಕಾದದ್ದು ಉಳಿಸಿಕೊಂಡು ಸಾಗ ಹೆಚ್ಚಿನದು ಮಾರಾಟ ಮಾಡ್ತೀವಿ ರೀ. ಹೆಸರು ಅಲಸಂದಿ? ಅಲಸಂದಿ ಹಿಂಗಾರಿ ಬೆಳೆಯಲ್ಲಿ 1 ಎಕರೆ ಹೊರ್ತೀವಿ, 1/2 ಎಕರೆ ಹೊರ್ತೀವಿ ಒಂದೊಂದು ಸರಿ. ಮನೆಗೆ ಹಿಂಗಾರಿಯಲ್ಲಿ ಸ್ವಲ್ಪ ಮಡಿಕೆ ಹಾಕೊಂತೀವಿ ರೀ, ಉದ್ದು ಬೆಳಿತೀವಿ ರೀ. ಸ್ವಲ್ಪ ಗುರಳ್ಳ ಹಾಕ್ತೀವಿ ರೀ ಮನೆ ಬೆಳಕ್ಕೆ. ಇವೆಲ್ಲ ಮಿಶ್ರ ಬೆಳೆ ಬೆಳೀತಾ ಇದ್ರಿ? ಈಗ ಮಿಶ್ರ ಬೆಳೆ ಜೋಳದಲ್ಲಿ ಹಾಕ್ತೀವಿ ರೀ. ಜೋಳದಲ್ಲಿ ರೀ. ಹಿಂಗಾರಿ ಬೆಳೆಯಲ್ಲಿ ನಾವು 4 ಸಾರ ಮಡಿಕೆ, ಹೆಸರು, ಉದ್ದು, ಗುರಳ್ಳ, ಶೇಂಗಾದಲ್ಲಿ ಒಂದೊಂದು ಸೈಡ್ ಸಾಸಿವೆ ಹಾಕ್ತೀವಿ ರೀ. ಮನೆ ಖರ್ಚಿಗೆ ಅನುಕೂಲ ಆಗ್ಬಿಡ್ತಾವೆ. ಮನೆಗೆಲ್ಲ ಏನೇನು ಬೇಕೋ ಅದೆಲ್ಲ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಕುಟುಂಬಕ್ಕೆ ಬೇಕಾಗುವಂಥ ದವಸ ಧಾನ್ಯಗಳನ್ನು ಸ್ವಲ್ಪ ಪಡ್ಕೊಳ್ಬೋದು. ಮನೆಗೆ ಹಾಕ್ತಾವ್ರಿ ಎಲ್ಲ. ನಾವೇನು ದೊಡ್ಡ ವ್ಯಾಪಾರ ಮಾಡದೇ ಇದ್ರೆ ಚಿಂತೆ ಇಲ್ಲ. ಮನೆಗೆ ಏನೇನು ಬೇಕೋ ಅದೆಲ್ಲ ಸಿಗ್ತದೆ. ಈಗ ಮಾರ್ಲಿಕ್ಕೆ ಅಂದರೆ ಅದು ಅಕ್ಕಡಿ ಕಾಳಿನಲ್ಲಿ ತೊಗರಿ ಒಂದು ನಮಗೆ ಹೆಚ್ಚಿಗೆ ಬೆಳೆದ್ರೆ ಮಾರ್ತೀವಿ ರೀ. ಮಿಶ್ರ ಬೆಳೆಯಲ್ಲಿ ಹೆಚ್ಚಿಗೆ ಕ್ಷೇತ್ರ ಹಾಕಿರ್ತೀವಿ ರೀ ತೊಗರಿನ. ಉಳಿದದ್ದು ಸ್ವಲ್ಪ ಸ್ವಲ್ಪ ಮನೆಗೆ ಅನುಕೂಲ ಆಗ್ತಾವ್ರಿ. ದನಕರುಗಳು ಇದಾವ? ದನಕರುಗಳು ಇದ್ದವ್ರೆ ನಮ್ಮ ಅಣ್ಣರಿಗೆ ಬಿಟ್ಟಿವ್ರಿ ಅವು. ಈಗ ನಾವು ಮಾಡಿಲ್ರಿ. ಈಗ ನಿಮ್ಗೆ ಕೃಷಿಗೆ ಬೇಕಾಗುವಂಥ ಕೊಟ್ಟಿಗೆ ಗೊಬ್ಬರ ಬೇಕು ಅಂದರೆ? ಕೊಟ್ಟಿಗೆ ಗೊಬ್ಬರ ತೊಗೊಳ್ತೀವಿ ರೀ ನಾವು. ಖರೀದಿ ಮಾಡ್ತೀವಿ ವರ್ಷ 2 ಗಾಡಿ 4 ಗಾಡಿ ಬೇಕಾದಷ್ಟು ಸ್ವಲ್ಪ ಹಾಕ್ಯಂತೀವಿ ರೀ. ಕುರಿ ದನಗಳನ್ನು ತರಬಿಸ್ತೀವಿ ರೀ. ಸ್ವಲ್ಪ ಒಟ್ಟು ಮೇವುಗಳು ಬಂದದ್ದನ್ನು ದನದವ್ರಿಗೆ ಕೊಟ್ಟು ಬಿಡ್ತೀವಿ ರೀ. ಕುರಿ ಅವರು ಶೇಂಗಾ ಬಳ್ಳಿ ಬಂದಿದ್ರೆ ಶೇಂಗಾದವ್ರು ಕುರಿಗಾಗಿ ಕೊಟ್ಟು ಬಿಡ್ತೀವಿ ರೀ. ಅವ್ರು ಬೇಸಿಗೆಯಲ್ಲಿ 1 ತಿಂಗಳ 1.5 ತಿಂಗಳ ಹಟ್ಟಿ ಹಾಕ್ತಾರೆ ರೀ. ಮತ್ತು ಆದಷ್ಟು ಇದ್ದಷ್ಟು 1-2 ಗಾಡಿ 3 ಗಾಡಿ ಗೊಬ್ಬರ ಖರೀದಿ ಮಾಡ್ಕೊಂತೀವಿ ರೀ. ಓಹೋ. ಸೊ ಹಿಂಗಾಗಿ ಸ್ವಲ್ಪ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ವಾ? ಒಂದು ಕಡೆಯಿಂದ ನಿಮಗೆ ನಿಮ್ಮ ಮನಸ್ಸಲ್ಲಿ ಸೀಡ್ಸ್ ಮಾಡಿರೋದ್ರಿಂದ ಭೂಮಿಯಲ್ಲಿ ಇಳುವರಿ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಈಗ ಅದನ್ನು ನೀವು ರಿಕವರಿ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ? ರಿಕವರಿ ಪ್ರಯತ್ನ ಮಾಡ್ಬೇಕು ರೀ. ಅದೇ ಅವಲಂಬನೆ ಇಟ್ಕೊಂಡು ಲಾಂಗ್ ಕ್ರಾಪ್ ಮಾಡಿದೀವಿ ರೀ. ಇವಾಗ ಈಗ 2 ವರ್ಷದಿಂದ ನಾವು ಕೆಮಿಕಲ್ ಬಳಸಕ್ ಬಿಟ್ಟಿದೀವಿ ರೀ. ಈಗ ಗೋವಿನ ಜೋಳ ಬೆಳಿದೀವಿ ರೀ. ಈಗ ಅದನ್ನ ಸೊಪ್ಪೆಗಳು ಹೋದ ವರ್ಷ ಮಳೆಗೆಲ್ಲ ದನ ತಿನ್ಲಿಕ್ಕೆ ಬರ್ದಂಗ ಆಯ್ತ್ರಿ. ಅದು ಸೊಪ್ಪೆ ಅಲ್ಲೇ ಮಲ್ಚಿಂಗ್ ಮಾಡಿಬಿಟ್ಟಿವ್ರಿ ಎಲ್ಲ. ಹೌದಾ? ಅಂದ್ರೆ ಈಗ ರಾಸಾಯನಿಕ ಒಳಸುರಿಗಳು ಜಾಸ್ತಿ ಏನು ಕೊಡ್ತಾ ಇಲ್ಲ ನೀವು? ಈಗ ಕಡಿಮೆ ಮಾಡಿದ್ರಿ. ಹೋದ ವರ್ಷದಿಂದ ಬಹಳ ಕಡಿಮೆ ರೀ. 2 ವರ್ಷ ಆಯ್ತು ನಾವು. ಸೀಡ್ಸ್ ಮಾಡೋದ್ ಬಿಟ್ಟು ನಾವು ಕಡಿಮೆ ಮಾಡಿದಿವ್ರಿ. ಸಾವಯವ ಒಳಸುರಿಗಳು ಏನೇನು ಕೊಡ್ತೀರಿ? ಸಾವಯವ ಒಳಸುರಿಗಳು ನಾವು ಎರೆಹುಳು ಗೊಬ್ಬರ ತರಿದೀವ್ರಿ. ಇವಾಗ ಕೃಷಿ ಕೇಂದ್ರದಲ್ಲಿ ಇವು ಸಿಗ್ತಾವ್ರಿ. ಅವು ನಮ್ಮ ಜೈವಿಕ ಲಿಕ್ವಿಡ್ ಸಿಗುತ್ತೆ. ಲಿಕ್ವಿಡ್ ಸಿಗ್ತದೆ, ಬಳಸ್ತೀವಿ. ಗೊಬ್ಬರಗಳು ಸಿಗ್ತವೆ? ಗೊಬ್ಬರಗಳು ಸಿಗ್ತಾವ್ ರೀ. ಅಲಸಂದಿ ಸುಮಾರು 1 ಎಕರೆ 2 ಎಕರೆ ಹಾಕೊಂತೀರಾ ನೀವು? 1 ಎಕರೆ ಹಾಕೊಳ್ತೀರಿ. ಅಲಸಂದಿ ಬೆಳೆಯುವ ಉದ್ದೇಶ ಏನು? ಅಲಸಂದಿ ನಿಮಗೆ ಅಂದರೆ ಮುಖ್ಯ ಆಹಾರ ಏನು ಅಲ್ಲ ಅದು ಆ್ಯಕ್ಚುಲಿ. ಆದರೆ ಭೂಮಿಗೆ ಉಪಯೋಗ ಆಗ್ತದ? ಭೂಮಿಗೆ ಉಪಯೋಗ ಐತ್ರಿ. ಕಡಿಮೆ ಖರ್ಚಿನಲ್ಲಿ ಬೆಳೆ ಬೆಳಿತದ್ರಿ. ಒಂದು 3-4 ಕ್ವಿಂಟಲ್ ಬರ್ತೀರಿ ಇಲ್ಲಿ? ಬರ್ತದೆ. ಬರ್ತದ್ರಿ. ರೇಟ್ ಜಾಸ್ತಿ ರೀ. ಹಿಂಗಾರಿ ಬೆಳೆಯಲ್ಲಿ ನಮಗೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ನೀರಲ್ಲಿ ಬೆಳಿತಕ್ಕಂಥರು. ಹಾಗಾಗಿ ಹಿಂಗಾರಿ ಬೆಳೆ ಜೊತೆಗೆ ಅದರ ವೇಸ್ಟೇಜ್ ಭೂಮಿಯಲ್ಲಿ ಉಳಿಯೋದ್ರಿಂದ ಎಲೆಗಳು ಉದುರಾದ್ರಿಂದ ಅದು ಕಾಂಪೋಸ್ಟ್ ಗೊಬ್ಬರ ಆಗ್ತದೆ. ಸೊ ಅದು ಭೂಮಿಯ ಸತು ಉಳಿಸ್ಕೊಳ್ಳಕ್ಕೆ ಕಾರಣ ಆಗ್ತದೆ. ಮಡಕಿ ಇವೆಲ್ಲ ಅದೇ ಕಾರಣ. ಹಿಂಗಾರಿನಲ್ಲಿ ದ್ವಿದಳ ಧಾನ್ಯಗಳನ್ನ ಬೆಳೆಯುವ ಉದ್ದೇಶವೇ ಇದು. ಭೂಮಿಗೆ ಸ್ವಲ್ಪ ಹಸಿರು ಗೊಬ್ಬರ ಬೀಳಬೇಕು. ತೊಗರಿ ಬೆಳೆಯೋದ್ರಿಂದ ಅದು ಎಲೆಗಳು ಉದುರಿದ್ದು ಅದು ನೈಟ್ರೋಜನ್ ಆಗಿ ಪರಿವರ್ತನೆ ಆಗ್ತದ್ರಿ ನೆಲದಲ್ಲಿ. ಯೂರಿಯಾ ಪ್ರಮಾಣ ಭೂಮಿಗೆ ಕೊಡ್ತದ್ರಿ ತೊಗರಿ ಎಲೆಗಳು ಉದುರಿದ್ದು. ಅದು ಕಾಂಪೋಸ್ಟ್ ಗೊಬ್ಬರ ಆಗ್ತದ್ರಿ. ಈ ಅಕ್ಕಡಿ ಸಾಲ ಕೃಷಿ ಮಾಡ್ತಾರೆ ಇದ್ರಿ ಅಂದ್ರಿ? ಮೆಕ್ಕೆಜೋಳ ಜೊತೆಗೆ ಅಷ್ಟೇನ ಬೇರೆ ಯಾವ್ದಾದ್ರು ಈಗ ಊಟ ಮಾಡೋ ಜೋಳ? ಊಟ ಮಾಡೋ ಜೋಳ ಮೊದಲಿಗೆ ಹಾಕ್ತದ್ರಿ, ಇತ್ತೀಚೆಗೆ ಕಡಿಮೆ ಮಾಡಿದ್ರಿ ಅದ್ರಲ್ಲಿ. ಊಟ ಮಾಡೋ ಜೋಳ ಇವಾಗಲೂ ಕೆಲವು ಮನೆಯವರು ಹಾಕ್ತಾರೆ. ಅಲ್ಲ ನೋಡಿ, ನಿಮ್ಮ ಕಡೆಗೆ ಅಂದ್ರೆ ಈ ಕೊಪ್ಪಳ ಜಿಲ್ಲೆ ಆಗಿರ್ಲಿ, ಬಳ್ಳಾರಿ ಅಥವಾ ಈ ಗದಗ ಇರ್ಲಿ, ಈ ಭಾಗದಲ್ಲೆಲ್ಲ ಜೋಳ ಮುಖ್ಯ ಆಹಾರ. ಜೋಳ ಮುಖ್ಯ ಆಹಾರ. ಆದ್ರೆ ನೀವು ಜೋಳ ಬೆಳೆಯೋದು ಕಡಿಮೆ? ಜೋಳ ಬೆಳಿತಾರೆ, ಬೆಳಿತಾರೆ, ಕಡಿಮೆ ರೀ. ಸರಿ, ಮೆಕ್ಕೆಜೋಳಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಷ್ಟು ಈ ಊಟ ಮಾಡೋ ಜೋಳಕ್ಕೆ ಕೊಡೋಲ್ಲಲ್ಲ, ಯಾಕೆ ಏನ್ ಕಾರಣ ಅಂತ? ಅದು ಮೊದ್ಲಿಗೆ ಪೂರ್ವಜರು ಮೇನ್ ಜೋಳನೇ ಅದೇ ಬೆಳಿತಿದ್ರೆ ಅಲ್ಲಿ ಮೊದಲು. ಸರಿ, ಆದ್ರೆ ಇತ್ತೀಚೆಗೆ ಈ ರೀತಿಯ ಬದಲಾವಣೆಗಳು ಯಾಕಾಯ್ತು? ಇತ್ತೀಚೆಗೆ ಮತ್ತೆ ಎಲ್ಲರೂ ಹಾಕ್ಲಿಕ್ಕೆ ಹತ್ತಾರೆ. ಈಗ ಜೋಳ ಹಾಕ್ತಾರೆ. ಹಾಕ್ತಾರೆ ಈಗ ಮತ್ತೆ 10-15 ಗಂಟೆ ಮನೆಗೆ ಬೇಕಾಗುವಷ್ಟು ಹಾಕಾಕತ್ತಾರೆ. ಹಾಕ್ತಾರೆ. ಆದ್ರೆ ಮೊದಲಿನ ದಿನಮಾನಗಳನ್ನ ಹೋಲಿಸಿದ್ರೆ ಈಗಿನ ದಿನಮಾನಗಳಲ್ಲಿ ಜೋಳ ಬೆಳೆಯೋದು ಕಡಿಮೆ ಮಾಡ್ತಾ ಇದೆ. ಅದು ನಡುವೆ 4-6 ವರ್ಷ ಬೆಳಿಲ್ರಿ. ನಮ್ಮಲ್ಲಿ ಭೋಗಾಪುರ ಜೋಳ ಅಂತೇಳಿ ಬೆಳಿತಿದ್ರಿ. ಅದು ನಡುವೆ ಏನಾಯ್ತ್ರಿ, ಅದರಲ್ಲಿ ತೆನೆಯೊಳಗ ಅದು ಸೀರ್ ಟೈಪ್ ಅದೇನೋ ಜಿಗಿ ಬೆಳಿತಿತ್ತು ಏನ್ರ ಏನ ಅದನ್ನ ನಮ್ಮ ತಂದೆಯವ್ರು ಹೇಳ್ತಿದ್ರಿ. ಹಾಗಾಗಿ ಅದು ಇಳುವರಿ ಕುಂಠಿತ ಆಯ್ತ್ರಿ. ಅದು ಕುಂಠಿತ ಆಗಿ ಅದು ಜೋಳನೇ ಹೋಗ್ಬಿಡ್ತಾರೆ, ಆ ಬೀಜನೇ ಇಲ್ರಿ. ಹಾಗಾಗಿ ಇದು ಇತ್ತೀಚೆಗೆ ನೀರಾವರಿ ಮಾಡ್ಕೊಂತ ಬಂದಾಗ ನೀರಾವರಿಗಳು ಹೈಬ್ರಿಡ್ ಜೋಳ ಬೆಳಿಲಕ್ಕೆ ಮನೆ ಬಳಕೆ. ಹಾಗಾಗಿ ಇತ್ತೀಚೆಗೆ ಮತ್ತೆ ಅದನ್ನು ಬಿಟ್ಟು ಬಿಟ್ರು ಜನ. ಈಗ ಮತ್ತೆ ಬೆಳಿತಾರ್ರಿ ಮನೆ ಬಳಕೆ ಸಲುವಾಗಿ ಹಾಕ್ತಾರೆ. ತರಕಾರಿಗಳು ಏನೇನು ಬೆಳ್ಕೊಳ್ತೀರಿ ಯಜಮಾನ್ರಿ ನೀವು? ತರಕಾರಿ ಮನೆಗೆ ಮೆಣಸಿನ್ಕಾಯಿ ಹಾಕಿ ಕಂಟಿನ್ಯೂ ಬೆಳಿತೀರಿ. ಅದ್ರ ಜೊತೆಗೆ ಮನೆಗೆ ಬೇಕಾದ್ರೆ ಸ್ವಲ್ಪ ಟೊಮಾಟೊ ಹಚ್ಕೊಂತೀವ್ರಿ. ಒಂದೆರಡು ಕಾಯಿ ಪಲ್ಯ ದಿನಸ ಇದ್ದೇ ಇರ್ತಾವ್ರಿ ಒಂದಲ್ಲಿ. ಕೆಲವು ಸೀಸನ್ ಅಲ್ಲಿ ಇಲ್ದಲ್ಲಿ ಮನೆ ಬಳಕೆ ತರ್ತೀವ್ರಿ ನಾವು. ಕೆಲವು ಒಂದ್ ಸೀಸನ್ ಅಲ್ಲಿ ಇರೋದಿಲ್ರಿ, ಇರೋದಿಲ್ಲ ಇರೋದಿಲ್ರಿ. ಈ ಟೈಮ್ ನಾವು ಮೆಣಸಿನ ಗಿಡ ಮನೆಗೆ ಹಚ್ಕೊಂತೀವ್ರಿ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಮನೆಗೆ ಬೇಕಾದದ್ದು ಎಲ್ಲ ಇರ್ತಾರೆ. ಒಂದ್ ಮಾತು ಹೇಳಿದ್ರಿ, ನಾವು ಸ್ವಲ್ಪ ಸಾವಯವ ಒಳಸುರಿಗಳನ್ನ ಕೊಡ್ತೀವಿ, ರಾಸಾಯನಿಕ ಔಷಧಿಗಳ ಬಳಕೆ ಕಡಿಮೆ ಮಾಡ್ತಾ ಇದ್ದೀವಿ ಅಂತೇಳಿ. ನಿಮಗೆ ಇದರ ಪ್ರೇರಣೆ ಏನು ಈ ರೀತಿ ಮುಂದಾಗೋದಕ್ಕೆ? ಎಲ್ಲಾದರೂ ತರಬೇತಿಗಳಿಗೆ ಹೋಗ್ತಿದ್ರೋ ಅಥವಾ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದೀರೋ? ಹಸಿರು ನೋಡೆ ಮಾತುಕತೆ, ಮಣ್ಣಿನೊಂದಿಗೆ ಮಾತುಕತೆ ಅಂತೇಳಿ ಒಂದು ರೈತರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವೆರಡು ಬೇರೆ ಬೇರೆ ಒಂದೇನಾ? ಬೇರೆ ಬೇರೆ ರೀ. ಅಲ್ಲಿ ಯಾಕೆ ಹಾಗಾಯ್ತು? ಅದು ಒಂದಿತ್ತಲ್ವಾ ರೈತರ ರೈತರ ಮಾತುಕತೆ ಆ ಥರ ಏನಾಯ್ತು, ಅಥವಾ ಮಣ್ಣಿನೊಂದಿಗೆ ಮಾತುಕತೆ ಅಂತ ಇತ್ತು, ಅವರು ಮತ್ತೊಂದು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಲಿಕ್ಕೆ. ಹಸಿರು ನೋಡಿನ ಮಾತುಕತೆ ಆಗೋದಿಲ್ಲಿ? ಅದು ಮೊನ್ನೆ ಒಂದ್ಸರಿ ಕಡ್ಡಿರಾಮ್ಪುರದಲ್ಲಿ ಇತ್ತು, ಅಲ್ಲಿ ಹೋಗಿ ಬಂದಿದ್ದೆ. ಮಣ್ಣಿನೊಂದಿಗೆ ಮಾತುಕತೆ ಆಗ್ತಾ ಇರೋದು ಕೊಪ್ಪಳದಲ್ಲಿ. ಅದು ಇಲ್ಲಿ ಮುಸ್ಲಾಪುರ ಗ್ರಾಮದಲ್ಲಿ ಇತ್ತು, ಮತ್ತು ಅಲ್ಲಿ ಒಂದ್ಸರಿ ಹೋಗಿ ಬಂದಿರು ನಾವು. ಮೊನ್ನೆ ಕನಕಿರೆಯಲ್ಲಿ ಇತ್ತು, ಹುಲಿಹೈದರದಲ್ಲಿ ಆಯ್ತು. ಅಂದ್ರೆ ನೀವು ಇವೆಲ್ಲ ಕಾರ್ಯಕ್ರಮ ಭಾಗವಹಿಸ್ತೀರಿ, ಆ ಎಲ್ಲ ಕಾರ್ಯಕ್ರಮಗಳಿಂದ ನಿಮ್ಗೆ ಏನೇನು ಉಪಯೋಗ ಆಗ್ತದೆ? ಮಾಹಿತಿ ಸಿಗ್ತದ್ರಿ, ಮತ್ತಾಗ ಹೋಗೋದ್ರಿ. ಅಂತ ಮಾಹಿತಿಯಿಂದ ಈಗ ನಾವು ಲಾಂಗ್ ಕ್ರಾಪ್ಗೆ ಹೋಗಿವ್ರಿ. ನಾವು ಒಂದೇ ಹಚ್ಚಿಲ್ರಿ, ನಾವು ಅದರಲ್ಲಿ ಒಂದು 4 ಲಿಂಬ ಹಚ್ಚಿವ್ರಿ, ಒಂದೆರಡು ಅಡಿಕೆ ಗಿಡ ಹಚ್ಚಿವ್ರಿ, ಒಂದು 20-30 ತೆಂಗಿನ ಗಿಡ. ಒಂಥರ ಇಂಟಿಗ್ರೇಟೆಡ್ ಸಮಗ್ರ ಕೃಷಿ. ಅದರಲ್ಲಿ ಒಂದಿಷ್ಟು ಮಹೋಗನಿ ಹಚ್ಚಿವ್ರಿ ಮೊನ್ನೆ, ಸ್ವಲ್ಪ ಹೌದಾ 20 ಸಸಿ ತಂದ. ಕ್ರಮೇಣ ಆಗ ಒಂದು ಸ್ವಲ್ಪ ಕ್ಷೇತ್ರ ಬೆಳೆಸ್ಕೊಂತ ಹೋಗ್ಬೇಕು ಅನ್ನೋದು. ಈಗ ಎಷ್ಟು ಎಕರೆಯಲ್ಲಿ ಇಷ್ಟೆಲ್ಲ ಮಾಡ್ತಾ ಇರೋದು? 4 ಎಕರೆ ಮಾಡಿದ್ವಿ. ಈಗ ನೋಡಿ, ನಿಮ್ಮ ಕಡೆಗೆ ಮಳೆ ಕಡಿಮೆ, ನೀರಿನ ಪ್ರಮಾಣ ಕಡಿಮೆ, ತೋಟಗಾರಿಕೆ ಬೆಳೆಗಳಿಗೆ ನೀರನ್ನು ಹೇಗೆ ಒದಗಿಸ್ತೀರಿ? ನೀರಿನ ಮೂಲಗಳು ಏನೇನಿದ್ದಾವೆ? ಬೋರ್ವೆಲ್ ಇದೆ ಸರ್, ನಮ್ಮ ಕೊಳವೆ ಬಾವಿ ಇದೆ. ಈಗ ನಾವೆಲ್ಲ ಡ್ರಿಪ್ ಮುಖಾಂತರ ನಾವು ನೀರು ಅನುಕೂಲ ಮಾಡಿಕೊಟ್ಟಿವ್ರಿ. ಬರೀ ನೀರೇನು ಇಲ್ಲರಿ, ಹರಿಸ್ಲಿಕ್ಕೆ ಆಗೋದಿಲ್ಲರಿ, ಆಗಲ್ಲ ನೀರು. ಡ್ರಿಪ್ ಮುಖಾಂತರ ಮಾಡ್ಕೊಂಡಿವ್ರಿ. ಅದು ಎಷ್ಟು 200 ಗಿಡಕ್ಕೆ ಬಿದ್ದರೆ 200 ಗಿಡಕ್ಕೆ ಒಂದೊಂದು ವಾಲ್ ಮಾಡ್ಕೊಂಡಿವ್ರಿ. ಆ ಥರ ಒಂದ್ ಟೈಮ್ 200 ಗಿಡ, ಮತ್ತೊಂದ್ ಟೈಮ್ 200 ಗಿಡ. ಮಳೆಗಾಲ ಆದ ವರ್ಷ ಎಲ್ಲಾ ಗಿಡಕ್ಕೆ ಸಫಿಷಿಯಂಟ್ ಬಿಡುತ್ತೆ, ಸಿಗ್ತದೆ. ಸ್ವಲ್ಪ ಬೇಸಿಗೆ ಟೈಮಲ್ಲಿ ಬೋರ್ವೆಲ್ ನೀರು ಕಡಿಮೆ ಆದಾಗ 200 ಗಿಡ ಒಂದೊಂದು ವಾಲ್ ಮಾಡ್ಕೊಂಡಿವ್ರಿ. ವಾಲ್ ಮುಖಾಂತರ ಒಂದು ಆಫ್ ಮಾಡೋದು, ಒಂದು ಆನ್ ಮಾಡೋದು ಮಾಡ್ಕೊಂಡು ನೀರು ಹಾಯಿಸ್ತೀವಿ. ಒಟ್ಟು ನೀರನ್ನು ಮಿತವಾಗಿ ಬಳಸಬೇಕು ಅನ್ನೋದು ನಿಮ್ಮ ಜಿಲ್ಲೆಯಲ್ಲಿ ಮನವರಿಕೆ ಆಗ್ತದೆ, ಇಲ್ಲಾಂದ್ರೆ ಕಷ್ಟ. ಇಲ್ಲ, ನಮ್ಮ ನೀರೇ ಸಿಗಲ್ಲ ನೋಡ್ರಿ, ಇಲ್ಲಿ 3-4 ಜಿಲ್ಲಾ ನಮ್ಮ ಕಡಿಮೆ ನೀರು. ಅದು ಅಂದ್ರೆ ನಿಮ್ಮ ಈ ಈ ಜಿಲ್ಲೆಯ ಒಳಗಡೆಗೆ ಮಳೆ ಪ್ರಮಾಣ ಯಾವತ್ತಿಗೂ ಕಡಿಮೆ ಕಡಿಮೆ ರೀ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನೈತಿಲ್ಲ, ಮಳೆ ಕಡಿಮೆ ರೀ. ಸಮಗ್ರ ಕೃಷಿಗೆ ಬಂದಿದ್ರಿ, ಕೇಸರ ಮಾವನ್ನ ಹಾಕಿದಿರಿ ಅಂತ ಹೇಳಿದ್ರಿ, ನಿಂಬು ಹಾಕಿದಿರಿ ಅಂತ ಹೇಳಿದ್ರಿ, ಮಹಾಗನಿ ಅಂತ ಹಾಕಿದ್ರಿ ಅಂತ ಹೇಳಿದ್ರಿ. ಇನ್ನು ನಿಮಗೆ ಫಲ ಕೊಡ್ಲಿಕ್ಕೆ ಇನ್ನೂ ಸಮಯವೂ ಇದೆ, ತುಂಬಾ ವರ್ಷಗಳವರೆಗೂ ಕಾಯ್ಬೇಕು ಮಹಾಗನಿ ಇಂಥದ್ದೆಲ್ಲ. ಅಂದ್ರೆ ಲಿಂಬು ನಿಮ್ಗೆ ಯಾವಾಗ್ಲಿಂದ ಫಲ ಕೊಡ್ಲಿಕ್ಕೆ ಶುರು ಆಗ್ಬಹುದು ಅಂತ? ಲಿಂಬು ಲಿಂಬು ಬೇಗ ಸಿಗುವ ಸಾಧ್ಯತೆ ಇದೆಯಾ? 4 ವರ್ಷದ ಅದವ್ರಿ, 4 ವರ್ಷ ಕಾಯಿ ಬರ್ತದೆ ಅಂತ ಹೇಳಿದಾರೆ. ಈಗ ಅದರಲ್ಲಿ ಒಂದು ಜಂಬೂ ನೇರಳೆ ಅಂತೇಳಿ ಒಂದು ಸೀಡ್ಲೆಸ್ ರೀ, ಅದು ಇವಾಗ ಹಚ್ಚಿದವ್ರಿ, ಹಚ್ಚಿದಾಗಿಂದನ ಕಾಯಿ ಬಿಟ್ಟಿರ್ತದೆ. ಹೋದ ವರ್ಷ ಹಚ್ಚಿನ್ರಿ, ಈಗ 2 ತಿಂಗಳಿಗೆ 2 ಕಾಯಿ 3 ಕಾಯಿ ಬಿಡುತ್ತೆ, 3-4 ಕಾಯಿ ಐತ್ರಿ ಸರಿ. ಅದು ಒಂದು ಗಿಡದಲ್ಲಿ ಒಂದೊಂದು ವೆರೈಟಿ ಬೇರೆ ಬೇರೆ 4 ಗಿಡಗಳನ್ನ ತಂದು ಹಚ್ಚಿದೇವ್ರಿ. ಒಂದು ಮರದಲ್ಲಿ ಒಂದು ಗಿಡದಲ್ಲಿ ಬಂದದ್ರಿ. ಈಗ ಯಾವ್ದ್ರಲ್ಲಿ ಲಿಂಬು ಸೀಡ್ಲೆಸ್ ಅಂತೇಳಿ ಬೀಜ ಇರೋದಲ್ರಿ ಅದರಲ್ಲಿ? ಹಂಗೆ ಲಿಂಬುನಲ್ಲಿ ಬೀಜ ಇಲ್ಲ, ಬೀಜ ಇಲ್ಲ ರೀ. ಅದು ಒಂದು ವೆರೈಟಿ, ಅದು ಸಸಿ ತರುವಾಗನೆ ಅದರಲ್ಲಿ ಕಾಯಿ ಇತ್ತು. ಹೌದಾ? ಈಗ 3 ಸರಿ 2-2 ಕಾಯಿ ಬಂದತ್ರಿ, ಈ ಸರಿ 4 ಕಾಯಿ ಬಿದ್ದತ್ರಿ. 14 ತಿಂಗಳಲ್ಲಿ. ಸೊ ಈಗ ಮೆಲ್ಲಕ್ಕೆ ಇದು ಶುರು ಆಯ್ತು ಅಂದ್ರೆ ಅದ್ರದ್ದು ಒಂದು ಆದಾಯ ಶುರು ಆಗ್ತದೆ? ಆದಾಯ ಬಹಳ ಜಾಸ್ತಿ ಇಲ್ರಿ, ಮನೆಯಾಗ 4 ಗಿಡ ಅದ. 4 ಗಿಡ ಅದಾವ. ಒಂದ್ ನೇರಳೆ ಹಣ್ಣು ಹಚ್ಚಿವ್ರಿ, ಒಂದೆರಡು ನೆಲ್ಲಿ ಗಿಡ ಸಸಿ ಹಚ್ಚಿವ್ರಿ ನಾವು. ಎಲ್ಲಾ ಗಿಡಗಳನ್ನ ಮಾಡಿದ್ರಿ, ಮಾಡ್ತಾ ಇದ್ದೀರಿ. ಒಂದು ನೀವು ಸಮಗ್ರ ಕೃಷಿ ಪದ್ಧತಿಗೆ ಬರ್ತಾ ಇದ್ದೀರಿ, ಜೊತೆಗೆ ಮಿಶ್ರ ಬೆಳೆ ಕೃಷಿಯನ್ನು ಸಹಿತ ಮಾಡ್ಕೊಂಡು ಬಂದಿದ್ದೀರಿ. ಅಲ್ಲಿ ನಿಮಗೆ ಮನೆಗೆ ಬೇಕಾಗುವಂತಹ ಎಲ್ಲ ದ್ವಿದಳ ಧಾನ್ಯಗಳು ಸುಲಭವಾಗಿ ಸಿಕ್ಬಿಡ್ತದೆ, ಜೊತೆಗೆ ಮೇವು ನಿಮ್ಮ ದನಕರುಗಳಿಗಿದ್ರೆ ಅದಕ್ಕೂ ಮೇವು ಆಗ್ತದೆ, ಜೊತೆಗೆ ಒಳ್ಳೆಯ ಪೋಷಕಾಂಶಗಳನ್ನು ಕೊಡ್ತವಂತಹ ಧಾನ್ಯಗಳು ನಿಮಗೆ ಆಹಾರದಲ್ಲಿ ಲಭಿಸ್ತಾ ಹೋಗ್ತದೆ ಅಂತಕ್ಕಂಥದ್ದು. ಈಗ ನೀವು ಇನ್ನು 3 ವರ್ಷ ಈ ಮಾವಿನ ತೋಟದ ಜಾಗದಲ್ಲಿ ನೀವು ಒಂದಿಷ್ಟು ಬೆಳೆಗಳನ್ನ ಬೆಳಿಬಹುದು, ಆ ನಂತರದಲ್ಲಿ ಅಲ್ಲಿ ಏನು ಬೆಳೆಯನ್ನ ಬೆಳಿಲಿಕ್ಕೆ ಬರಲ್ಲ. ಆ ನಂತರದಲ್ಲಿ ನೀವು ಅಂದ್ರೆ ನಿಮಗೆ ಬೇಕಾಗುವಂತ ಬೆಳೆಗಳನ್ನ ಬೆಳ್ಕೊಳ್ಳಿಕ್ಕೆ ಏನ್ ಯೋಚನೆ ಮಾಡ್ತೀರಿ, ಎಲ್ಲಿ ಶುರು ಮಾಡ್ಕೊಳ್ತೀರಿ? ಇನ್ನು ಹೆಚ್ಚುವರಿ ಜಮೀನು ಇದೆ ರೀ ನಮ್ಮ, ಐತ್ರಿ. ಅಲ್ಲೇನು ಕೃಷಿ ಮಾಡ್ತಾ ಇಲ್ಲ ಈಗ? ಮಾಡಿವ್ರಿ, ಮೆಕ್ಕೆಜೋಳ ಐತ್ರಿ ಅದ್ರಲ್ಲಿ ಈ ಬಾರಿ. ಒಂದು 10-12 ಗುಂಟೆ ನೆಲ್ಲಿಗೆ ಬಿಟ್ಕೊಂಡಿವ್ರಿ, ಸಸಿ ಮಡಿ ಮಾಡ್ಕೊಂಡಿವ್ರಿ. ಸ್ವಲ್ಪ ಮಳೆ ಆದ್ರೆ ಹಚ್ಕೋಬೇಕ್ರಿ. ಎಲ್ಲ ನಿಮ್ ಕಡೆಗೆ ಒಂದ್ ಕಡೆಗೆ ಸಾವಯವ ಕೃಷಿ ಪದ್ಧತಿಗೆ ಒಲವಿದೆ, ಭತ್ತವನ್ನ ಹೇಗ್ ಬೆಳಿತೀರಿ? ಭತ್ತ ನಾವು ಈಗ 2-3 ಬೆಳೆ ಆತ್ರಿ ಈಗ. ಸಾವಯವದಲ್ಲೇ ಬೆಳಿತಾ ಇದ್ರ ಹೇಗೆ? ಕಡಿಮೆ ಗೊಬ್ಬರದಲ್ಲಿ ಬೆಳೆದೇವ್ರಿ ನಾವು 2 ಸರಿ. ಈಗ ಕ್ರಮೇಣ ಬರೇ ಈಗ 12 ಗುಂಟೆ ಗದ್ದೆ ಐತ್ರಿ, ಒಂದು 20 ಕೆಜಿ DAP ಅಲ್ಲಿ ಬಳಸಿನ್ರಿ. ಈಗ 3 ಬೆಳೆ ಆತ್ರಿ ಈಗ. ಆರ್ ಎನ್ ಆರ್ ಗೊಬ್ಬರ ಹೆಚ್ಚಿಗೆ ಬೆಳೆದಿಲ್ರಿ, ಔಷಧಿ ಬೇಕಾಗಿಲ್ರಿ.

ಕಾವೇರಿ ಬಾಯಿಗೆ ಸಿಗುತ್ತಾಳೆ. ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು ಈ ಮಣ್ಣಿನಲ್ಲಿ ಈ ಮಣ್ಣಿನಲ್ಲಿ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನನ್ನದು ಪುಣ್ಯವೇ ನನ್ನದು ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು ಜನವೇ ಜನಾರ್ದನ ನೀ ಕೇಳು ಅಣ್ಣಯ್ಯ ಕಾಯಕವೇ ಕೈಲಾಸ ನೀ ತಿಳಿಯೋ ತಮ್ಮಯ್ಯ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು ಅಲ್ಲ ತನಗೆ ಮಾತ್ರ